ನಿಮ್ಮ ಒಂದು ಪುಸ್ತಕದ ಬಗ್ಗೆ, ನಿಮ್ಮ ಸಾಮಾಜಿಕ ಕಾರ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀರಾ. ಈಗ ನೀವು ನಿಮ್ಮ ವಿದ್ಯಾರ್ಹತೆ ಬಗ್ಗೆ, ಏನ್ ಕೆಲಸ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನ ಕೊಡಿ. ಮೇಡಮ್, ನಾನು ಇವಾಗ PhD ಮಾಡ್ತಾ ಇದ್ದೀನಿ. ನಮ್ಮೂರು ಬಂದ್ಬಿಟ್ಟು ಮೂಲತಃ ಕೊಪ್ಪಳ ಜಿಲ್ಲೆ ಹಿಟ್ನಾಳ್ ಗ್ರಾಮ ನಂದು. ನಾವು ಅದಕ್ಕೆ ಮುಂಚೆ ಹೊಸಪೇಟೆಯಲ್ಲಿ ಇದ್ವಿ. ಹೊಸಪೇಟೆಯಲ್ಲಿ SSLC ವರೆಗೆ ಓದಿದ ನಂತರ ನಾವು ಅಲ್ಲಿಗೆ ಹಿಟ್ನಾಳ್ ಗ್ರಾಮಕ್ಕೆ ಹೋದ್ವಿ. ಅಲ್ಲಿ ನಾನು ನನ್ನ ವಿದ್ಯಾಭ್ಯಾಸನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅದಾದ್ಮೇಲೆ ನಾನು ಸಮುದಾಯದಲ್ಲಿ ಕೆಲಸ ಮಾಡಕ್ ಶುರು ಮಾಡಿದೆ. ಆ ಕೆಲಸ ಮಾಡಕ್ ಶುರು ಮಾಡಿ ಆದ್ಮೇಲೆ ಅಲ್ಲಿ ಏನಂತಾರೆ ಸಿಕ್ಕಿರುವಂತ ವಾತಾವರಣ ಮತ್ತೆ ಅಲ್ಲಿ ಕೊಡುವಂತ ಗೌರವ ಅದೆಲ್ಲ ನೋಡ್ಕೊಂಡು ನನಗೂ ಇನ್ನೊಂದ್ ಸ್ವಲ್ಪ ಓದ್ಬೇಕು, ನಾನಿನ್ನು ಸಮಾಜದ ಜೊತೆಗೆ ಬೆರಿಬೇಕು ಅಂತ ಅನಿಸಿ ನಾನು ಆಮೇಲೆ SSLC ಎಕ್ಸಾಮ್ ಅನ್ನ ಕಟ್ಕೊಂಡು ಪಾಸ್ ಮಾಡ್ಕೊಂಡೆ. ಅದ್ ಮಾಡ್ತಾ ಮಾಡ್ತಾನೆ ನಾನು ಗ್ರಾಮ ಪಂಚಾಯತಿ ಅಡಿಯಲ್ಲಿ ಈ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಅದರಲ್ಲಿ ಕೆಲಸ ಮಾಡುವಂತದಿರ್ಬಹುದು, ಸ್ತ್ರೀ ಶಕ್ತಿ ಗುಂಪುಗಳಲ್ಲಿ ನಾನು ಬರೆಯುವಂತದ್ದು, ಸೊ ಇದನ್ನು ಮಾಡ್ತಾ ಮಾಡ್ತಾ ನಾನು ಸೆಕೆಂಡ್ PUC ಡಿಗ್ರಿ ಮತ್ತೆ MSW ಮುಗಿಸ್ಕೊಂಡು ಇವಾಗ ಹಂಪಿ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದೀನಿ ಮೇಡಮ್. ಒಳ್ಳೇದು. ನೀವು ಹೊಸಪೇಟೆಯಲ್ಲಿ ಇದ್ರಿ, ನಂತರ ಹಿತ್ನಾಳ್ ಗ್ರಾಮಕ್ಕೆ ಹೋದ್ರಿ ಅಂತ ಹೇಳಿದ್ರಿ. ನೀವು ಹೊಸಪೇಟೆಯಲ್ಲಿ ಇದ್ದವರು ಹಿತ್ನಾಳ್ ಗ್ರಾಮಕ್ಕೆ ಯಾವ ಕಾರಣಕ್ಕೆ ಹೋದ್ರಿ, ಮತ್ತೆ ವಿದ್ಯಾಭ್ಯಾಸನ SSLC ನಿಲ್ಸಿ ಕರೆಸ್ಪಾಂಡೆನ್ಸ್ ಅಲ್ಲಿ ನೀವು ಕಂಟಿನ್ಯೂ ಮಾಡಬೇಕಾದ ಅನಿವಾರ್ಯತೆಗಳು ಏನಿತ್ತು, ನಿಮ್ಮ ಕುಟುಂಬದ ಹಿನ್ನೆಲೆ ಒಂದ್ ಸ್ವಲ್ಪ ಹೇಳಿ. ನಾವು ಹೊಸಪೇಟೆಯಿಂದ ಹಿಟ್ನಾಳ್ ಗ್ರಾಮಕ್ಕೆ ನಾವು ಬಂದಿದ್ದೆ ಒಂದು ಅನಿವಾರ್ಯತೆಯಿಂದ. ನಾನು ನಮ್ಮಪ್ಪ ಅಮ್ಮ ಇಬ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರು, ತಕ್ಷಣ ಎರಡೂ ಕುಟುಂಬಗಳು ಅವ್ರನ್ನ ದೂರ ಮಾಡಿದ್ವು. ಅವ್ರು ದೂರ ಮಾಡಿದ ತಕ್ಷಣ ಹುಟ್ಟು ಬಟ್ಟೆಯಲ್ಲಿ ಅವ್ರು ಹೊಸಪೇಟೆಗೆ ಬಂದ್ರು. ಅದಾದ್ಮೇಲೆ ಮಕ್ಕಳಾದ್ಮೇಲೆ ನಾವೆಲ್ಲ ಅಲ್ಲೇ ಇದ್ವಿ. ಅವಾಗ ನಮ್ಗೆ ನಮ್ಮಅಮ್ಮ ಅಪ್ಪನೇ ತುಂಬಾ ಕಷ್ಟಪಟ್ಟು ನಮ್ಮನ್ನ ಓದ್ಸಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ರು. ಯಾಕಂದ್ರೆ ಅಮ್ಮನ ಮನೆಯಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡು ಬೆಳೆದಿರೋಂತ ನಮ್ಮಅಮ್ಮ ಪ್ರೀತಿಸಿ ಅಪ್ಪನ ಜೊತೆ ಮದುವೆ ಆದ್ಮೇಲೆ ಅಪ್ಪನೂ ಚೆನ್ನಾಗಿದ್ರು ಫ್ಯಾಮಿಲಿಯಲ್ಲಿ. ಬಟ್ ಎರಡೂ ಫ್ಯಾಮಿಲಿಯಲ್ಲಿ ಸಡನ್ ಆಗಿ ಬೆಂಬಲ ಕೊಡದೆ ಇರೋದ್ರಿಂದ ಅವರು ಹೊಸ ಕೆಲಸ, ಹೊಸ ಜನ ಮತ್ತೆ ಹೊಸ ಊರು ಎಲ್ಲದನ್ನೂ ಅವರು ಏನಂತಾರೆ ಅದನ್ನ ಒಳಗೊಳಿಸ್ಕೊಂಡು ಅವ್ರ ಜೀವನ ಕಟ್ಕೊಳ್ಳೋದ್ರಲ್ಲಿ ತುಂಬಾ ಶ್ರಮ ಪಡ್ತಾ ಇದ್ರು. ಅದಾದ್ಮೇಲೆ ನಾನು ಹುಟ್ಟಿದ್ವಿ. ಒಟ್ಟು ನಾವು 7 ಜನ ಮಕ್ಕಳು ನಮ್ಮ ಅಪ್ಪ ಅಮ್ಮನಿಗೆ, 4 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು. ಅದಾದ್ಮೇಲೆ ನಾವು ಆತರ ನಮ್ಮಅಮ್ಮ ಏನ್ ಮಾಡ್ತಾ ಇದ್ರು ಅಂದ್ರೆ SSLC ಓದಿರೋದ್ರಿಂದ ಆಸ್ಪತ್ರೆಗಳಲ್ಲಿ ಆಯಾ ಕೆಲಸ ಮಾಡೋಂಥದ್ದು, ನರ್ಸರಿಂಗ್ ಕೆಲಸ ಮಾಡೋಂಥದ್ದು, ಮತ್ತೆ ಬೇರೆ ಮನೇಲಿ ಅಡಿಗೆ ಮಾಡೋಂಥದ್ದೆಲ್ಲ ಮಾಡ್ತಾ ಇದ್ರು. ಅಪ್ಪ ಬ್ರಾಂಡಿ ಶಾಪ್ ಅಲ್ಲಿ ಅಕೌಂಟ್ಸ್ ನೋಡ್ಕೊಳ್ಳೋಂಥದ್ದು, ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು. ಹಿಂಗ್ ನಡೀತಾ ಇತ್ತು ನಮ್ ಜೀವನ ಒಂದ್ ಸ್ವಲ್ಪ ನಾನು ಪ್ರೈಮರಿ ಸ್ಕೂಲ್ ಓದೋ ಅಂತ ಸಂದರ್ಭದಲ್ಲಿ. ಅದಾದ್ಮೇಲೆ ನಾವು ಹೊಸಪೇಟೆಯಲ್ಲಿ ಇನ್ನೇನ್ ಜೀವನ ಕಟ್ಕೋಬೇಕು ಅನ್ನೋಷ್ಟೊತ್ತಿಗೆ ನೆರೆ ಬಂದ್ಬಿಡ್ತು. ನೆರೆ ಬಂದಾಗ ನಾವು ಕಟ್ಕೊಂಡಿರೋಂತ ಗುಡಿಸ್ಲೆಲ್ಲ ಬಿದ್ದೋಗ್ಬಿಟ್ಟು ಕೊಚ್ಕೊಂಡು ಪಾತ್ರೆ ಪಗಡೆ ಎಲ್ಲ ತೇಲ್ಕೊಂಡು ಹೋಗುವಂತದಾಯ್ತು. ಪೂರ್ತಿ ನಿರ್ಗತಿಕರಾಗ್ಬಿಟ್ಟಿವಿ ಆವಾಗ ನಾವು. ನಮಗೆ ಅನಿವಾರ್ಯವಾಗಿ ನಮ್ಮ ಅಪ್ಪ ಇರುವಂತ ಹಳ್ಳಿಗೆ ನಾವು ಹೋಗ್ಬೇಕಾಯ್ತು. ಅಲ್ಲಿಗೆ ನಾನು SSLC ತನಕ ಹೊಸಪೇಟೆಯಲ್ಲೇ ಇದ್ವಿ. SSLC ನಂತರ ನಾವು ಹಳ್ಳಿಗೆ ಹೋದ್ವಿ. ಹಳ್ಳಿಗೆ ಹೋದ್ಮೇಲೆ ನಮ್ ಜೀವನನೇ ಒಂಥರ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೊಸಪೇಟೆ ಒಂದು ನಗರ, ಆ ನಗರದಲ್ಲಿದ್ದಾಗ ನನ್ನ ಅಪ್ಪ ಅಮ್ಮ ಇಂಟರ್ ಕಾಸ್ಟ್ ಮದ್ವೆ ಆಗಿರೋದು ಯಾವುದೇ ಪರಿಣಾಮ ನನ್ನ ಮೇಲೆ ಬೀರಿರಲಿಲ್ಲ. ನಾನು ಓದ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ವಿ, ಕಷ್ಟ ಅಂತ ಗೊತ್ತಿತ್ತು, ಅದ್ರ ಬಗ್ಗೆ ಬೇಜಾರು ಇಡ್ತಾ ಇತ್ತು. ಏನಕ್ಕೆ ಇಷ್ಟ, ನಮ್ಗೆ ಕಷ್ಟ ಇದೆ, ಬೇರೆಯವ್ರಿಗೆಲ್ಲ ಚೆನ್ನಾಗಿದ್ದಾರೆ, ಎಲ್ಲರೂ ಹೋಗೋದು ಬರೋದು ಮಾಡ್ತಾರೆ, ನನ್ಗೆ ಯಾಕೆ ಈ ತರ ಇದೆ ಅಂತ ತುಂಬಾ ಪ್ರಶ್ನೆಗಳು ಆಗ್ತಾ ಇತ್ತು. ಆದ್ರೆ ಹಿಟ್ನಾಳ್ ಗ್ರಾಮಕ್ಕೆ ಅಂತ ನಾವು ಹೋದಾಗ ಅಲ್ಲಿ ನನಗೆ ತುಂಬಾ ಶಾಕ್ ಕೊಟ್ಟಿದ್ದೇನಪ್ಪ ಅಂದ್ರೆ, ಅಂತರ್ಜಾತಿ ವಿವಾಹ ಆಗಿದ್ದಾರೆ, ಇವ್ರನ್ನ ಊರೊಳಗೆ ಕರ್ಕೋಬಾರ್ದು ಅನ್ನೋದು ಒಂದು ನಮ್ಮ ಅಪ್ಪನ ಸಮುದಾಯದವರು ತುಂಬಾ ಅದನ್ನ ಟಾರ್ಗೆಟ್ ಮಾಡಿದ್ರು. ನನ್ಗೆ ಅವಾಗ ತುಂಬಾ ಶಾಕ್ ಆಯ್ತು, ಏನಪ್ಪ ಈ ಕಷ್ಟ, ಒಂದು ಬೇಜಾರು ನನ್ಗೆ. ಯಾವಾಗಿನ ನಮ್ಗೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಒಂಥರ ಇದ್ರೆ ನಾನೇ ಒಂಥರ ಇಡ್ತಾ ಇದ್ದೆ, ನನಗೆ ಒಂಥರ ಜೀವಸೆ ಇತ್ತು ಕಷ್ಟ ಅಂದ್ರೆ ಗಿನ. ಅದ್ರಲ್ಲಿ ಇದೊಂದು ತಂದಿಟ್ರಲ್ಲ ಅಂತ ಒಂದು ನೋವು ಆಗ್ತಾ ಇತ್ತು. ಸೊ ಹೊಸಪೇಟೆಗೆ ನಾವು ಅನಿವಾರ್ಯವಾಗಿ SSLC ನಾನು ಫೇಲ್ ಆಗ್ಬಿಟ್ಟೆ. ಫೇಲ್ ಆದ್ಮೇಲೆ ನೆರೆ ಬಂತು, ಎಲ್ಲಾದು ಒಂದೇ ಸರ್ತಿಗೆ ಅದನ್ನ ಅಲ್ಲಿಗೆ ಎಲ್ಲಾ ಜೀವನನು ಮತ್ತೆ ನನ್ನ ಎಜುಕೇಶನ್ ಸ್ಟಾಪ್ ಮಾಡ್ಬಿಟ್ಟು ನಾವು ಹಿಟ್ನಾಳ್ ಗ್ರಾಮಕ್ಕೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ತಾರತಮ್ಯ ಮಾಡಕ್ ಶುರು ಮಾಡ್ಬಿಟ್ರು ನಮ್ಮನ್ನ, ಜಾತಿಯಲ್ಲಿ ಬೇರೆ ಇದೆ ಅದು ಇದು ಅಂತ. ಅವಾಗ ನಮ್ಗೆ ತುಂಬಾ ಬೇಜಾರು ಆಗ್ತಾ ಇತ್ತು. ಯಾಕಂದ್ರೆ ನಾನು ಅಪ್ಪ ಅಮ್ಮನ ಕೇಳ್ತಾ ಇದ್ದೆ, ಏನಕ್ಕೆ ಹಿಂಗಾಯ್ತು ಅಂತ, ಇಷ್ಟು ದಿನ ಯಾಕೆ ನಮ್ಮ ಹತ್ರ ಹೇಳಲಿಲ್ಲ ನೀವು ಅಂತ. ಹೇಳುವಂತ ಸಂದರ್ಭನೇ ಬಂದಿಲ್ಲ ಅಂತ ನಮ್ಮಅಪ್ಪ ಹೇಳ್ತಾ ಇದ್ರು ನಮಗೆ. ಅಲ್ಲಿಗೆ ಹೋದ್ಮೇಲೆ ನಮ್ಮಅಮ್ಮ ತುಂಬಾ ಸ್ಟ್ರಾಂಗ್ ಆಗಿದ್ರು. ನಮ್ಮಅಮ್ಮ ಯಾರಿಗೂ ಹೆದರ್ತಾ ಇದ್ದಿಲ್ಲ. ನಾನೇನು ಬಟ್ಟೆ ಇಟ್ಕೊಂಡು ಓಡ್ಬಂದಿಲ್ಲ, ಪ್ರೀತಿಸಿದ್ದೀನಿ, ನ್ಯಾಯವಾಗಿ ಮದುವೆ ಮಾಡ್ಕೊಂಡಿದ್ದೀನಿ, ಏನಕ್ಕೆ ನೀವು ಹಿಂಗ್ ಮಾಡ್ತೀರಾ ಅಂತ ಹಂಗೆಲ್ಲ ಹೇಳ್ತಾ ಇದ್ರು. ನನಗೆ ಅವಾಗ ನಿಜವಾಗ್ಲೂ ನೆರವಾಗಿದ್ದು ಅಪ್ಪನ ಸಮುದಾಯ ಅನ್ನೋದಕ್ಕಿಂತ ಊರಲ್ಲಿರ್ತಕ್ಕಂತ ಬೇರೆ ಜಾತಿಯವರು, ಬೇರೆ ಸಮುದಾಯದವರು ನಮ್ಮನ್ನ ಅಪ್ಕೊಂಡ್ರು, ಮತ್ತೆ ಕರೆದ್ರು, ಮಾತಾಡಿಸಿದ್ರು, ಎಲ್ಲರಂಗೆ ನಮಗೂ ಒಂದು ಬದುಕಲಿಕ್ಕೆ ಒಂದು ವಾತಾವರಣನ ಸೃಷ್ಟಿ ಮಾಡಕ್ ಶುರು ಮಾಡಿದ್ರು. ಅವಾಗ ನಾವು ನಮ್ಮಅಪ್ಪ ಅಮ್ಮ ನಮ್ಮ ಇಡೀ ಪಾತ್ರೆ ಪಗಡೆ ಹೋದ್ಮೇಲೆ ಒಂಥರ ಬರಗೈಲ್ ದಾಸ ತರ ಹೋಗ್ಬಿಟ್ಟಿದ್ವಿ. ಸೊ ನಮಗೊಬ್ರು ಮನೆ ಬಾಡಿಗೆ ಕೊಡೋಕು ಹಿಂದೆ ಮುಂದೆ ಮಾಡ್ತಾ ಇದ್ರು. ಒಬ್ಬ ಅಜ್ಜಿ ಇದ್ದಾರೆ, ಆ ಅಜ್ಜಿ ನಮಗೆ ಮನೆ ಬಾಡಿಗೆ ಕೊಟ್ರು. ಅವಾಗ ಮತ್ತೆ ಹೊಸ ಜೀವನ ಕಟ್ಕೊಳಕ್ಕೆ ಶುರು ಮಾಡಿದ್ವಿ. ಅವಾಗ ಇನ್ನೂ ಜಾಸ್ತಿ ಆಗ್ಬಿಡ್ತು. ಅವಾಗ ಬರೀ ಗಂಡ ಹೆಂಡತಿ ಇದ್ರು ನಮ್ಮ ಅಪ್ಪ ಅಮ್ಮ, ಈಗ ಮಕ್ಕಳು ಆಗ್ಬಿಟ್ಟಿದ್ದಲ್ಲ, ಸೊ ದೊಡ್ಡ ವಾತಾವರಣ ಆಗ್ಬಿಡ್ತಲ್ಲಿ. ಅವಾಗ ನಾವು ಊಟದ ಎಲೆ ಮಾಡ್ತಾರಲ್ಲ ಅದನ್ನ ಮಾಡಕ್ ಶುರು ಮಾಡಿದ್ವಿ. ಹೊಸಪೇಟೆಯಲ್ಲಿ ಬ್ರಿಟಾನಿಯಾ ಫ್ಯಾಕ್ಟರಿ ಅಂತಿದೆ, ಆ ಫ್ಯಾಕ್ಟರಿ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ವಿ. ಅಮ್ಮ ಅಡ್ಗೆ ಮಾಡಕ್ ಕೆಲಸ ಮಾಡಕ್ ಹೋದ್ರೆ ನಾನು ಈ ತರ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಉದ್ದು ಕೊಯ್ಯಕ್ ಹೋಗ್ತಾ ಇದ್ದೆ, ಕೋಳಿ ಫಾರಂಗ್ ಹೋಗ್ತಾ ಇದ್ದೆ. ನಮ್ಗೆ ಏನ್ ಬರಲ್ವೋ ಆ ಕೆಲಸ ಮಾಡಕ್ ಶುರು ಮಾಡಿ ಜೀವನ ಕಟ್ಕೊಂಡ್ವಿ. ಹೂ ಕಟ್ಟಕ್ ಶುರು ಮಾಡಿದ್ವಿ, ಹಾಲ್ ವ್ಯಾಪಾರ ಶುರು ಮಾಡಿದ್ವಿ, ಮಜ್ಜಿಗೆ ವ್ಯಾಪಾರ ಶುರು ಮಾಡಿದ್ವಿ. ಸೊ ಹಿಂಗೆ ಬದುಕನ್ನು ಕಟ್ಕೊಳ್ತಾ ಇದ್ವಿ ನಾವು. ಅವಾಗ ವಯಸ್ಸಿಗೆ ಬಂದಾದ್ಮೇಲೆ ಮದ್ವೆ ಅಂತ ಒಂದು ಕಾರ್ಯಗಳು ನಡೆಯುವಾಗ ನಮಗೆ ಮದ್ವೆ ಮಾಡ್ಕೊಳ್ಬೇಕು ಅಂತ ಯಾರಾದ್ರೂ ಬಂದಾಗೆಲ್ಲ ಅದು ಮತ್ತೆ ಇನ್ನೊಂದರ ಸವಾಲು ತಂದೊಡ್ತಾ ಇತ್ತು. ಇಲ್ಲಿ ಎಜುಕೇಶನ್ ಡಿಸ್ಕಂಟೆ ಆಗಿದ್ದು ಒಂದು ಬೇಜಾರಿದ್ರೆ, ಅಲ್ಲಿ ಏನೋ ಒಂದು ಮಾಡಿ ಜೀವನ ಕಟ್ಕೊಂಡ್ಬಿಟ್ವಿ. ಇನ್ ಮದ್ವೆ ಅಂತ ಆಗು ಹೋಗೋ ಕಾರ್ಯಕ್ರಮಗಳಲ್ಲಿ ಈ ತರ ಒಂದು ವಿರೋಧ ಏನಪ್ಪಾ ಅಂದ್ರೆ, ಇಬ್ರು ಬೇರೆ ಜಾತಿ, ನೀವು ಯಾವ ಜಾತಿನಂತ ಮಾಡ್ಕೊಂತೀರಾ, ಆ ಕಡೆ ಹೋಗ್ಬಿಡಿ, ಈ ಕಡೆ ಹೋಗ್ಬಿಡಿ, ನಮ್ ಕಡೆ ಬನ್ನಿ, ಈ ತರ ಮಾಡಿ ಮಾಡಿ ಮಾಡಿ ಆ ಒಂದು ಮದ್ವೆ ಅನ್ನೋ ಒಂದು ಕಾನ್ಸೆಪ್ಟೇ ನಮ್ಮ ಲೈಫ್ ಇಂದ ಹೊರಗಡೆ ಇಡೋ ತರ ಆಗ್ಬಿಡ್ತು ಆ ಸಂದರ್ಭ. ಅಷ್ಟೊತ್ತಿಗೆ ನನ್ನ ಅಮ್ಮನಿಗೆ ತುಂಬಾ ನೊಂದಿದ್ರು ಏನೋ ಗೊತ್ತಿಲ್ಲ, ಯಾಕಂದ್ರೆ ತವರ ಮನೇಲಿ ತುಂಬಾ ಚೆನ್ನಾಗಿ ಬೆಳೆದಿದ್ರು. ಆಮೇಲೆ ನಮ್ಮಅಪ್ಪ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮಅಮ್ಮನ, ಪ್ರೀತಿಸಿದ್ಕೆ ಜೊತೆಗೆ ಇದ್ರು. ಆದ್ರೆ ನಮ್ಮಅಮ್ಮನಿಗೆ ತುಂಬಾ ಕಷ್ಟ ಆಗಿ ಮತ್ತೆ ಮೇಲೆ ಮೇಲೆ ಹೆರಿಗೆ ಆಗ್ಬಿಡ್ತು, ಸರಿಯಾದ ಆರೈಕೆ ಇಲ್ಲದೆ, ಪೌಷ್ಟಿಕ ಆಹಾರ ಇಲ್ಲದೆ ಅವ್ರಿಗೆ ಎರಡೂ ಕಿಡ್ನಿ ಫೇಲ್ ಆಗ್ಬಿಡ್ತು. ಅವರು ಸಡನ್ ಆಗಿ ಅಮ್ಮ ನನ್ನ 10th ಓದ್ಬೇಕಾರನೆ ತೀರ್ಕೊಂಡ್ಬಿಟ್ರು ನಮ್ಮಅಮ್ಮ. ನಾನಂತೂ ಫುಲ್ ಶಾಕ್ ಆಗ್ಬಿಡ್ತೆ, ಯಾಕಂದ್ರೆ ನಮ್ಮಅಮ್ಮ ನನ್ನ ಅಕ್ಕ ತಂಗಿ ನಮ್ಮ ತಮ್ಮರ್ ಬಿಟ್ರೆ ನಮ್ಗೆ ಬೇರೆ ಪ್ರಪಂಚನೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅವತ್ ರಾತ್ರಿ ನಾನು ಹೆಂಗಪ್ಪ ಮಲಗೋದು ನಮ್ಮ ಅಮ್ಮ ಇಲ್ಲದೆ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿತ್ತು ನನಗೆ ಅವಾಗ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಮಲಗಿರೋರು ನಾವು, ಈಗ ಅಮ್ಮನೇ ಇಲ್ಲಾಂದ್ರೆ ಹೆಂಗಪ್ಪ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಇತ್ತು. ಆ ಥರ ಆದಾಗ ನಾನು ಇನ್ನು ಓದೋ ಕನಸು ಮುಗೀತು, ಇನ್ನು ನನ್ನ ಲೈಫೇ ಹೋಯ್ತು ಇದು ಅಂತೇಳಿ ನಾನು ಆ ಸಂದರ್ಭದಲ್ಲಿ ತುಂಬ ಬೇಜಾರಲ್ಲಿದ್ದೆ. ಆವಾಗ ಅದೇ ಹಿಟ್ನಾಳ ಗ್ರಾಮದಲ್ಲಿ ನನಗೆ ಅದೇ ಹೇಳಿದ್ನಲ್ಲ, ಆ ಸಮುದಾಯ ಅಂದ್ಬಿಟ್ಟು ಇನ್ ಮಿಕ್ಕಿದ್ರಲ್ಲಿ ನಮ್ಮನ್ನ ಜೊತೆಗೆ ಸೇರಿಸ್ಕೊಂಡಿದ್ದಕ್ಕೆ ಮತ್ತೆ ನಾನು ಹೊಸ ಕೆಲಸ ಶುರು ಮಾಡಿದೆ. ನಾನು ಅವಾಗ ಇದೆಲ್ಲ ಮಾಡಿ ಬಿಟ್ಬಿಟ್ಟಿದ್ವಿ. ಅದಾದ್ಮೇಲೆ ನಾನೇನ್ ಮಾಡಿದೆ, ಶಿಕ್ಷಣ ಅನ್ನೋದಕ್ಕಿಂತ ಫಸ್ಟ್ ಊಟ ಮುಖ್ಯ, ದುಡಿಮೆ ಮುಖ್ಯ ಅಂತ ಅನ್ಕೊಂಡು ನಾನು ಗ್ರಾಮ ಪಂಚಾಯತ್ ಅಡಿಯಲ್ಲಿ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಅಂತ ಇದೆ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಿದೆ. ಅವಾಗ ಇಡೀ ಊರೇ ಪರಿಚಯ ಆಯ್ತು ನನಗೆ. ಅದ್ರ ಜೊತೆಗೆ ಸ್ತ್ರೀ ಶಕ್ತಿ ಗುಂಪುಗಳಲ್ಲೇ ಬರೆಯಕಂತ ಶುರು ಮಾಡಿದೆ. ಅವಾಗ ಇನ್ನೊಂದಿಷ್ಟು ಹೆಣ್ಮಕ್ಳು ನನ್ನನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ರು. ಅದಾದ್ಮೇಲೆ ಅವಾಗ ಸ್ವಲ್ಪ ಜನ ಅಂದ್ರು, ಅವಳು ಬರೀತಾಳಂದ್ರೆ ನಾನು ಬರಲ್ಲ ಅಲ್ಲಿಗೆ ಗುಂಪಿಗೆ ಅಂತ ಹಂಗೆಲ್ಲ ಹೇಳ್ತಾ ಇದ್ರು. ಅದಾದ್ಮೇಲೆ ನಾವು SLC ಡಿಸ್ಕಂಟಿನ್ಯೂ ಆದ್ಮೇಲೆ ಒಂದು ಸಂಸ್ಥೆಯಲ್ಲಿ ಕೆಲಸ ಬಂತು, GHE ಅಂತ, ಜೆಂಡರ್ ಹೆಲ್ತ್ ಈಕ್ವಿಟಿ ಅಂತ. ಗರ್ಭಿಣಿ ಮತ್ತು ಬಾಣಯಂತ್ರ ಜೊತೆಗೆ ನೀವು ಸಮುದಾಯದಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಆಫರ್ ಬಂತು. ಅದು ಇನ್ನೊಂಥರ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟು. ಸೊ ಅಲ್ಲಿ ಹೋದೆ, ಅಲ್ಲಿ ಹೋದ್ಮೇಲೆ ಸಮುದಾಯ ಪ್ರೇರಕಿಯಾಗಿ ನಾನು ಕೆಲಸ ಮಾಡಕ್ ಶುರು ಮಾಡಿದೆ. ಅಲ್ಲಿ ಹೋದಾಗ ಜಾಸ್ತಿ ಓದಿರೋರಿಗೆ, PUC ಓದಿರೋರಿಗೆ ಒಂದು ಸಂಬಳ ಇತ್ತು, ಮತ್ತೆ ಆಮೇಲೆ ಅವ್ರಿಗೆ ಗೌರವ ಕೊಡೋ ರೀತಿ ಬೇರೆ ಇತ್ತು, ರೆಸ್ಪಾನ್ಸಿಬಿಲಿಟಿ ಬೇರೆ ಕೊಡ್ತಾ ಇದ್ರು. ಅವಾಗ ನನಗೆ ಓದ್ಬೇಕಂತ ಅನಿಸ್ತು, ಅಯ್ಯೋ ನಾನು ಓದ್ಬೇಕಲ್ಲ, ನನಗೆ SLC ಅಲ್ಲಿ ಸ್ಟಕ್ ಆಗಕ್ಕೆ ಇಷ್ಟ ಇಲ್ಲ, ಫೇಲ್ ಆಗಿದ್ದೀನಿ ಬಟ್ ಕಟ್ ಪಾಸ್ ಮಾಡಲೇಬೇಕು ನಾನು ಅಂತ ಅನಿಸ್ತಾ ಇತ್ತು. ಅಷ್ಟೊತ್ತಿಗೆ ನಾನು SSLC ಕಟ್ ಪಾಸ್ ಮಾಡಿಕೊಂಡೆ. ಆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ವಾಣಿ ಪೆರಿಯೋಡಿ ಅನ್ನೋರು ಒಬ್ರು ಬಂದ್ರು, ಅವ್ರ ಹತ್ರ ಹೇಳ್ತಾ ಇದ್ದೆ ನಾನು ಓದ್ಬೇಕು ಓದ್ಬೇಕು ಅಂತ. ಓದ್ಬೋದು, ಎಲ್ಲರೂ ಓದ್ಬೋದು, ಈ ತರ ಇದೆಯಲ್ವಾ ನಿಮ್ಗೆ ದೂರಶಿಕ್ಷಣ ಅಂತ ಅಂದ್ರು. ಅವತ್ತೇ ನಾನು ಹೋಗ್ಬಿಟ್ಟು ದೂರಶಿಕ್ಷಣದಲ್ಲಿ PUC ಮುಗಿಸ್ಕೊಂಡೆ. ಅಲ್ಲಿಗೆ ನಿಲ್ಲ ಇಲ್ಲ, ಓದು ನಂದು, PUC ಆಯ್ತು, ಡಿಗ್ರಿ ಆಯ್ತು, MSW ಆಯ್ತು, ಆಮೇಲೆ ನಾನು PhD ಮಾಡ್ತಿರೋದು. ಮೂಲ ಕಾರಣನೇ ಈ ತರ ಸಾಮಾಜಿಕವಾಗಿ ನಾನು ತೊಡಗಿಸ್ಕೊಳಕ್ ಕಾರಣನೇ 10th class ಓದೆ ಆದ್ಮೇಲೆ ನಾನು ಏನು ಸಂಪೂರ್ಣ ಸ್ವಚ್ಛತಾ ಆಂದೋಲನದಲ್ಲಿ ಕೆಲಸ ಮಾಡಕ್ ಶುರು ಮಾಡಿದೆ. ಯಾವಾಗ ನನ್ನ ಸಮುದಾಯದ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ನು, ಗರ್ಭಿಣಿ ಬಾಣಂತಿ ಅಂತೇಳಿ ಮನೆ ಮನೆ ಭೇಟಿ ಮಾಡಕ್ ಶುರು ಮಾಡಿದ್ನು, ಆಮೇಲೆ ಜಾತಿಯಿಂದ ಆಚೆ ಇಟ್ಟರು ಬೇರೆಯವ್ರು ಬಂದು ನಮ್ಮನ್ನ ಅಪ್ಕೊಂಡ್ರು ಪ್ರೀತಿಸಿದ್ರು ಅಂದ್ರೆ ಅಲ್ಟಿಮೇಟ್ ಜೀವನಕ್ಕೆ ಇರೋದೇ ಪ್ರೀತಿ, ಒಂದು ಗೌರವ, ಮತ್ತೆ ಒಬ್ರನ್ನೊಬ್ರನ್ನ ನಿಭಾಯಿಸೋದು, ಒಪ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದೇ ಒಂದು ಜೀವನದ ಒಂದು ಗುರಿಯಪ್ಪ, ಇದು ನಾನು ಏನ್ ಸಾಧಿಸ್ತೀನಿ ಕೊನೆಗೆ ಅಂತ ಅನ್ಸಕ್ ಶುರುವಾಯ್ತು. ಅವಾಗ್ಲಿದ್ರೆ ನನಗೆ ಸೋಷಿಯಲ್ ವರ್ಕ್ ಮಾಡಕ್ಕೆ ಆಸಕ್ತಿ ಬಂತು. ಒಳ್ಳೇದು ಜ್ಯೋತಿ ಅವರೇ, ಇವಾಗ ನೀವು ಅಂತರ್ಜಾತಿ ವಿವಾಹ, ಅದರದ್ದು ಸಮುದಾಯಿಕವಾಗಿ ಬರೋ ಸಮಸ್ಯೆಗಳು, ಸವಾಲುಗಳು, ನೀವಿಷ್ಟು ಎದುರಿಸಿದ್ದ ಸಮಸ್ಯೆಗಳೆಲ್ಲದನ್ನು ನಮ್ಮ ಎದುರು ತೆರೆದಿಟ್ಟಿದ್ದೀರಾ. ಹಾಗೆ ಡಿಸ್ಕಂಟಿನ್ಯೂ ಆಗಿದೆ ಓದನ್ನ ಕೂಡ ನೀವು ಮುಂದುವರಿಸಿದ್ರಿ ಹೇಗೆ ಅನ್ನೋದನ್ನು ಹೇಳಿದ್ದೀರಾ. ಈ ಡಿಗ್ರಿನೂ ಮಾಡ್ಕೊಂಡು MSW ನೀವು ಮಾಡಿದ್ರಿ, MSW ಅಂದ್ರೆ ಅದರದ್ದು ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ನಾನು PUC ಬಂದ್ಬಿಟ್ಟು ಎಜುಕೇಶನ್ ಮಾಡಿದೆ, ಅದಾದ್ಮೇಲೆ ಡಿಗ್ರಿ ಸೋಷಿಯಲ್ ಹಿಸ್ಟ್ರಿ ತಗೊಂಡೆ. ಆಮೇಲೆ MSW ವಾಣಿ ಪೆರಿಯಡ್ ಅವ್ರ ಮನೆಯಲ್ಲಿ ಇರೋದ್ರಿಂದ ನನ್ನ ಅವ್ರ ಮನೇಲಿದ್ದೆ ನಾನು, ಅವ್ರ ಮಕ್ಕಳ ಜೊತೆ ನಾನು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಓದ್ತಾ ಇದ್ದೆ. ಅವಾಗ MSW ಮಾಡಿದ್ರೆ ಸಮಾಜದ ಕಾರ್ಯಗಳ ಜೊತೆ ಜಾಸ್ತಿ ತೊಡಗಿಸಿಕೊಳ್ಬಹುದು, ಸೋಷಿಯಲ್ ವರ್ಕ್ ಆಗಿ ಗುರುತಿಸಿಕೊಳ್ಬಹುದು ಅಂತ ಒಂದು ಹೇಳ್ತಾ ಇದ್ರು. ಅದು ನನ್ನ ತಲೆಗೆ ಹೋಗ್ಬಿಡ್ತು. ಅವಾಗ ಇಲ್ಲ, ನಾನು MSW ಮಾಡ್ತೀನಿ ಅಂತೇಳಿ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತ. ಸೋಷಿಯಲ್ ವರ್ಕ್ಗೋಸ್ಕರನೇ ಅದು ಇರುವಂತ ಒಂದು ಸಬ್ಜೆಕ್ಟ್. ಅಲ್ಲಿ ತನಕ ನಾನು ಕನ್ನಡದಲ್ಲಿ ನಾನು ಮಾಡಿದ್ದು ಎಲ್ಲ ಅಲ್ವಾ. ಇಂಗ್ಲಿಷ್ ನನಗೆ ತುಂಬಾ ಇಷ್ಟ, ಬಟ್ ಅಷ್ಟೇ ಭಯ ಇತ್ತು. ನಾನು ಯಾಕೆ ಇಂಗ್ಲಿಷ್ ಅಲ್ಲಿ MSW ಮಾಡಬಾರ್ದು ಅಂತೇಳಿ ಸ್ವಲ್ಪ ಚಾಲೆಂಜ್ ತಗೊಂಡು ಇಂದಿರಾಗಾಂಧಿ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಇಂಗ್ಲಿಷ್ ಅಲ್ಲೇ ನಾನು MSW ಮಾಡಿರೋದು. ಒಂದ್ಸರಿ ಫೇಲ್ ಆದೆ, ಮತ್ತೆ ತಿರ್ಗ ಪಾಸ್ ಆದೆ. ಅದು ಒಂಥರ ನನಗೆ ಮೋಟಿವೇಟ್ ಆಗ್ತಾ ಇತ್ತು, ಫೇಲ್ ಆದ್ರೆ ಚಿಂತೆ ಇಲ್ಲ, ನಾನು ಓದ್ಬೇಕು, ಕಂಟಿನ್ಯೂ ಮಾಡಬೇಕು ಅಂತ. ನಾನು MSW ಇಂಗ್ಲಿಷ್ ಅಲ್ಲಿ ಮಾಡಿರೋ ನಂಗೆ ತುಂಬಾನೇ ಹೆಮ್ಮೆ ಅನಿಸ್ತು. ನನಗೆ ಡಿಗ್ರಿ ಓದಂತ ಹುಡುಗಿ ಇನಿ ಅಂತೇಳಿ ವಾಣಿ ಪಿರಿಯಡ್ ಮಗಳೇ ನನಗೆ ಪಾಠ ಹೇಳ್ಕೊಡ್ತಾ ಇದ್ಲು. ಆ ಇಂಗ್ಲಿಷ್ ಅಲ್ಲಿ ಅವಳಿಗೆ ಹೇಳ್ಕೊಡೋ ಪಾಠನೇ ನನಗೆ ತುಂಬಾ ಕುತೂಹಲ ಮೂಡಿಸಿ ಆ ಓದಿಗೆ ಇದ್ ಮಾಡ್ಬೇಕಾಯ್ತು. ನಾನು ಅವಾಗ್ಲಿದ್ದೇನೆ ನನಗೆ ಈ ಸಮುದಾಯ ಜೊತೆ ಕೆಲಸ ಮಾಡಿದೆ, ಅದಕ್ಕೊಂದು ಪ್ರೇರಣೆ MSW. ನಿಮಗೆ ಸಾಮಾಜಿಕ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಹೇಗೆ, ಸ್ಫೂರ್ತಿ ಹೇಗೆ? ಅದರಲ್ಲೂ ಮುಖ್ಯವಾಗಿ ಈಗ ನಮ್ಮ ಮುಂದೆ ಒಂದು ಪುಸ್ತಕ ಇದೆ, ಮುಟ್ಟು ಏನಿದರ ಒಳಗುಟ್ಟು ಅಂತ. ಈ ತರ ವಿಷಯಗಳ ಬಗ್ಗೆ ನಿಮ್ಮ ಆಸಕ್ತಿ ಆಗ್ಲಿ, ಇದನ್ನ ಈ ತರದೆಲ್ಲ ಒಂದು ಚಾಲೆಂಜಿಂಗ್ ಆಗಿ ವಿವಾದಾತ್ಮಕ ವಿಷಯ ಆಗುತ್ತೆ ಇದು ಸಮಾಜದಲ್ಲಿ, ಇದನ್ನೆಲ್ಲ ನೀವು ಹೇಗೆ ನಿಭಾಯಿಸಿದ್ರಿ, ಸವಾಲುಗಳನ್ನ ಹೇಗೆ ಎದುರಿಸಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಹಾ ಮೇಡಮ್, ನಾನು ಅವಾಗ್ಲೇ ಹೇಳ್ದಂಗೆ, ಒಂದು ನಾನು ಫಸ್ಟ್ ಸ್ಟೆಪ್ ಕಲ್ತ್ಕೊಂಡಿದ್ದೆ ಪ್ರೀತಿ ಕೊಡೋದ್ರಲ್ಲಿ, ಗೌರವ ಕೊಡೋದ್ರಲ್ಲಿ. ಇದು ಒಂದು ಸೋಷಿಯಲ್ ವರ್ಕ್ ಅಂತ ನಂಗೆ ಅರ್ಥ ಆಗಿದ್ದು. ಅದಾದ್ಮೇಲೆ ನಮ್ಮಅಮ್ಮ ತೀರ್ಕೊಂಡ್ಮೇಲೆ ನನಗೆ ತುಂಬಾ ಕಷ್ಟ ಆಗಿದ್ದು ಮುಟ್ಟಿನ ಬಗ್ಗೆ. ನಾನು ಅವಾಗ್ಲೇ ಹೇಳ್ದಂಗೆ ಎರಡು ಕುಟುಂಬ ದೂರ ಇಟ್ಬಿಟ್ಟಿದೆ. ನನ್ನ ಮನೇಲಿ ನಾನೇ ದೊಡ್ಡ ಮಗಳು, ಅಮ್ಮನೇ ತೀರ್ಕೊಂಡ್ಬಿಟ್ರು. ಸೊ ಆ ಪೀರಿಯಡ್ ಟೈಮಲ್ಲಿ ನಾನು ಅದನ್ನ ಹೆಂಗೆ ಅದನ್ನ ಮ್ಯಾನೇಜ್ ಮಾಡಿದೆ ಅನ್ನೋದೇ ಗೊತ್ತಿಲ್ಲ ನನಗೆ. ಅಮ್ಮ ಇದ್ದಾಗ ಏನೋ ಬಟ್ಟೆ ಹಾಕೊಳ್ಳೋದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ರು ಸರಿ, ಬಟ್ ಮುಟ್ಟಿಂಗ್ ಮುಂಚೆ ಆಗುವಂತ ನನ್ನ ಮಾನಸಿಕ ತೊಂದರೆಗಳು, ದೈಹಿಕ ತೊಂದರೆಗಳು ನಮ್ಮಅಪ್ಪನಿಗೆ ಗೊತ್ತಿದ್ರು ಕೂಡ ಹಂಚ್ಕೊಳ್ಳೋ ಅಂತ ಒಂದು ಮುಕ್ತ ವಾತಾವರಣನೇ ಇರಲಿಲ್ಲ. ನಮ್ಮ ಅಕ್ಕಪಕ್ಕ ಮನೇಲಿ ಹೋಗ್ಬಿಟ್ಟು ನಾವು ಅದನ್ನ ಮಾತಾಡ್ತಾ ಇದ್ವಿ, ಜಡೆ ಹಾಕೊಳ್ಳೋಕೆಲ್ಲ ಕೇಳ್ತಾ ಇದ್ದೆ. ಅವ್ರ ಮೂಡ್ ಚೆನ್ನಾಗಿದ್ರೆ ಪಾಪ ಚೆನ್ನಾಗಿ ಹಾಕಿ ಕಳ್ಸೋರು, ಅವ್ರ ಮೂಡ್ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ಬೈದ್ಬಿಟ್ಟು ಕಳ್ಸ್ಬಿಡೋರು. ಅವಾಗ ನನಗನ್ಸುದು, ನಮ್ಮಅಪ್ಪಂಗೆ ಎಲ್ಲ ಗೊತ್ತಿದ್ರು ಯಾಕೆ ನಮ್ಮಅಪ್ಪ ನನಗೆ ಹೆಲ್ಪ್ ಮಾಡಲ್ಲ, ಮತ್ತೆ ನಾನು ಎಲ್ಲ ಗೊತ್ತಿದ್ರು ನಾನು ಯಾಕೆ ನಮ್ಮಅಪ್ಪ ಹತ್ರ ಹೇಳ್ಕೊಳಕ್ ನಾಚಿಕೆ ಮಾಡ್ತಾ ಇದ್ದೀನಿ. ಅವಾಗ ಅಕ್ಕಪಕ್ಕದವ್ರು ಹೇಳ್ಕೊಡ್ತಾ ಇದ್ರು, ಇಲ್ಲ ನೀನು ಹಂಗೆಲ್ಲ ಗಂಡ್ಮಕ್ಳ ಹತ್ರ ಮಾತಾಡಬಾರ್ದು ಅಂತ. ಅವಾಗ ನನಗೊಂಥರ ಅನ್ಸುದು, ಆಕ್ಚುಲಿ ನಾನು ಇದನ್ನ ಯಾರ ಹತ್ರ ಶೇರ್ ಮಾಡ್ತಿದ್ದಿಲ್ಲ, ಯಾಕಂದ್ರೆ ನನ್ನ ಅಂಥ ಸ್ಥಾನದಲ್ಲಿ ನಾನು ಇದ್ದಿಲ್ಲ. ಇವಾಗ ನಾನು ಮಾತಾಡೋ ಅಷ್ಟೇ ಲೆವೆಲ್, ಯಾಕಂದ್ರೆ ಇವಳು ತಿನ್ನಕ್ಕೆ ಗತಿ ಇಲ್ಲ, ಇವಳು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾಳೆ ಅಂತಾರೆ ಅಂತೇಳಿ ನಾನು ಅದನ್ನ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊತಾ ಇದ್ದೆ. ನಾನು ಅವಾಗ ಅನಿಸಿದ್ದು, ಏನಕ್ಕೆ ಈ ವಿಷಯ ಅಷ್ಟು ಗೌಪ್ಯಾಗಿಟ್ಟಿದ್ದಾರೆ, ಯಾಕೆ ನಾವು ನನ್ನ ಸ್ವಂತ ನನ್ನ ಹೆತ್ತ ತಂದೆ ತಾಯಿ ಹತ್ರ ನಾನು ಯಾಕೆ ಮಾತಾಡಬಾರ್ದು, ನನ್ನ ಅಣ್ಣ ತಮ್ಮ ಹತ್ರ ಯಾಕೆ ಮಾತಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಯಾವಾಗ್ಲೂ ಕಾಡ್ತಾನೆ ಇತ್ತು. ನಾನು ಅವಾಗ್ಲೇ ಹೇಳಿದಂಗೆ GHA ಅಂತ ಹೇಳಿ ಕೆಲಸ ಮಾಡ್ತಾ ಇರ್ಬೇಕಾರೆ ಗರ್ಭಿಣಿ ಬಾಣಂತಿಯವ್ರ ಜೊತೆ, ಅಲ್ಲೊಂದು ಹುಡುಗಿಯರ್ದು ಒಂದು ಗ್ರೂಪ್ ಇತ್ತು, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ವಿ, ಕಿಶೋರಿಯರ್ ಗ್ರೂಪ್ ಅಂತೇಳಿ. ಅವ್ರ ಜೊತೆ ಕೆಲಸ ಮಾಡುವಾಗ ಒಂದ್ ನಾಲ್ಕೈದು ಹುಡುಗಿಯರು ಒಂದೊಂದ್ಸರ್ತಿ ಬರ್ತಾನೆ ಇದ್ದಿಲ್ಲ, ಯಾಕೆ ಇವತ್ತು ಬಂದಿಲ್ಲ ಹುಡುಗಿಯರು ಅಂದ್ರೆ, ಇಲ್ಲ ಮುಟ್ಟಾಗಿದ್ದಾಳೆ, ಮೂರ್ ದಿನ ಹೊರಗ್ ಬರಲ್ಲ ಅಂತ. ಹೌದಾ, ಯಾಕೆ ಅಂದ್ರೆ ಅಲ್ಲಿ ಮೌನವಾಗ್ಬಿಡ್ತಾ ಇದ್ರು. ಈ ಮೌನ ನನ್ಗೆ ತುಂಬಾ ಕಾಡ್ತಾ ಇತ್ತು, ಏನಕ್ಕೆ ಯಾಕೆ ಯಾಕೆ ಅನ್ನೋದೇ ತುಂಬಾ ಪ್ರಶ್ನೆ ಕಾಡ್ತಾ ಇತ್ತು. ನಾವ್ ಯಾಕೆ ಪೀರಿಯಡ್ಸ್ ಆದಾಗ ಹೊರಗಿರ್ಬೇಕು, ನಾವ್ ಯಾಕೆ ಮುಟ್ಟಾದಾಗ ಬೇರೆ ಹತ್ರ ಹಂಚ್ಕೋಬಾರ್ದು, ನಾವ್ ಯಾಕೆ ಮುಟ್ಟಾದಾಗ ಕೆಲ್ಸಕ್ಕೆ ಹೋಗ್ಬಾರ್ದು, ಸ್ಕೂಲ್ಗೆ ಹೋಗ್ಬಾರ್ದು ಯಾಕೆ ಅನ್ನೋ ತುಂಬಾ ಪ್ರಶ್ನೆ ಬಂದಾಗ ನಾನು ಸುಮ್ನೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಕೇಳ್ತಾ ಇದ್ದೆ, ಏನಕ್ಕೆ ಇವಾಗ ನೀನ್ ಫಸ್ಟ್ ಪೀರಿಯಡ್ ಎಕ್ಸ್ಪೀರಿಯನ್ಸ್ ಹೇಳಿ ನೋಡೋಣ ಅಂತ ಹೇಳ್ತಾ ಇದ್ದೆ. ಎಲ್ಲರೂ ಸಿಟ್ಟಲ್ಲಿ ನೋಡ್ತಾ ಇದ್ರು, ಮುಗ್ದೋಗಿರೋ ಕತೆ ನೀನ್ ಯಾಕೆ ಮತ್ ಕೆದಕ್ತಾ ಇದೀಯಾ ಅಂತ ಹೇಳಿದೊಬ್ರು. ಕೆಲವೊಬ್ರು ಅಮ್ಮ ತಾಯಿ ಇಂಥವೆಲ್ಲ ಯಾಕೆ ಮಾತಾಡ್ತೀಯ ಹೊರಗಡೆ, ನೋಡಿದ್ರೆ ಏನ್ ಆಗ್ತಾರೋ ನೀನ್ ನೋಡ್ಬಿಟ್ಟು, ಇದೇ ಇವಳೇನ್ ಎಲ್ಲ ತೊಡೆದು ನಿಂತ್ಬಿಟ್ಟಿದ್ದಾಳೆ ಗಣ್ಬಿರಿ ಅಂತ ಹೇಳ್ಬಿಡ್ತಾರ ನೋಡು ಅಂತ. ಅರೆ, ನಾನೇನ್ ತಪ್ಪಾ ಕೇಳಿಲ್ಲ, ನನ್ನ ದೈಹಿಕವಾಗಿ ನಡೆಯುವಂತ ಸಹಜ ಪ್ರಕ್ರಿಯೆ ಬಗ್ಗೆ ನೀನ್ ಕೇಳ್ತಾ ಇದೀನಿ ಕಣೆ, ನನಗೆ ಈ ತರ ಫಸ್ಟ್ ಪೀರಿಯಡ್ ಆದಾಗ ಈ ತರ ಆಯ್ತು, ನಿನ್ಗೆ ಹೆಂಗಾಯ್ತು ಅಂತ ಕೇಳ್ತಿದ್ದೀನಿ ಅಷ್ಟೇ ಅಂತ. ಸೊ ಎಲ್ಲರೂ ತುಂಬಾ ಬೇಜಾರು ಮಾಡ್ಕೊಂಡ್ರು, ಮತ್ತೆ ಕೋಪ ಮಾಡ್ಕೊಂಡ್ರು, ಕೆಲವೊಬ್ರು ಇವಳ ಜೊತೆ ಇದ್ರೆ ಕೆಟ್ಟೋಗ್ಬಿಡ್ತೀಯ ಅಂತ ಅಂದ್ರು, ಎಲ್ಲ ಮಾಡಿದ್ರು. ಬಟ್ ಇನ್ನು ಕೆಲವೊಬ್ರು ಹೇಳಿದ್ರು, ಹೌದು ಕಣೆ, ನಂಗೆ ಫಸ್ಟ್ ಟೈಮ್ ಪೀರಿಯಡ್ಸ್ ಆದಾಗ ನಂಗೆ ಬಹಳ ಭಯ ಆಗ್ಬಿಡ್ತು, ನನಗೆ ಫುಲ್ ಅಳು ಬಂದ್ಬಿಡ್ತು, ನಾನು ಸತ್ತೋಗ್ತೀನಿ ಅಂತ ನಂಗೆ ಗಾಬರಿ ಆಗ್ಬಿಡ್ತು. ಈ ತರ ಪ್ರಶ್ನೆ ಕೇಳಿದಾಗ ನನಗೆ ಆಶ್ಚರ್ಯ ಆಗ್ಬಿಡ್ತು, ಅಯ್ಯೋ ದೇವ್ರೇ ಹಿಂಗೆಲ್ಲ ಯಾಕೆ ಕನಸ್ತು ಹಂಗಂದ್ರೆ ಅಂತ. ಯಾಕೆ ಕನಸ್ತು ಅಂದ್ರೆ ನನಗೆ ಗೊತ್ತೇ ಇಲ್ಲ ಯಾಕೆ ಹಿಂಗಾಗುತ್ತೆ ಅಂತ. ಆ ತರ ಚರ್ಚೆಗಳು ಆದಾಗ ನನ್ನ ಮನಸ್ಸಿಗೆ ಬಂದಿದ್ದು, ನಾ ಯಾಕೆ ಇದನ್ನೇ ವಿಷಯ ಇಟ್ಕೊಂಡು ಒಂದು ಮಾತಾಡಬಾರ್ದು ಬೇರೆಯವ್ರ ಹತ್ರ ಅಂತ. ಅವಾಗ ಮಾತಾಡ್ತಾ ಮಾತಾಡ್ತಾ ಒಂದು ಪೋಸ್ಟ್ ಹಾಕಿದೆ, ಹೆಣ್ಮಕ್ಳ ಮೊದಲ ಮುಟ್ಟಿನ ಒಂದು ಯಾವುದೋ ನಂದೆ ಮೊದಲ ಮುಟ್ಟ ಅನುಭವ ಅಂತ ಒಂದು ಹಾಕಿದೆ. ಪುರುಷೋತ್ತಮ್ ಬಿಳಿಮಲೆ ಸರ್ ಅವರು ಅದನ್ನ ನೋಡ್ಬಿಟ್ಟು, ನಾನು ಚಿಕ್ಕವನಾಗಿದ್ದಾಗ ನಮ್ಮಅಮ್ಮ ಈ ತರ ಮುಟ್ಟಾದಾಗ ನನ್ನನ್ನು ಬಿಟ್ಟು ಹೋಗಿದ್ರು ಅಂತ ಒಂದು ಸಣ್ಣದಾಗ ಶುರು ಮಾಡಿದ್ರು. ಅವಾಗ ನನಗೆ ಇನ್ನೊಂದು ಹೊಳಿತು, ಅಯ್ಯೋ ನಾನು ಯಾಕೆ ಬರೀ ಹೆಣ್ಮಕ್ಳನ್ನ ಕೇಳಬೇಕು, ಯಾಕೆ ಗಂಡ್ಮಕ್ಳನ್ನ ಕೇಳಬಾರ್ದು, ನಿಮ್ ಮನೆಯಲ್ಲಿ ಅಮ್ಮ ಅಕ್ಕ ತಂಗಿ ಮುಟ್ಟಾಗುವಾಗ ನೀವ್ ಅಲ್ಲೇ ಇದ್ರಲ್ವಾ, ನಿಮ್ ಜೊತೆಗೆ ಆಟ ಆಡ್ತಿರೋ ಅಕ್ಕ ಸಡನ್ ಆಗಿ ಹೊರಗಡೆ ಕುಡಿಸಿದಾಗ ನಿಮ್ಗೆ ಏನ್ ಅನಿಸ್ತು? ಅವತ್ತು ಅಮ್ಮ ಇಷ್ಟು ದಿನ ಚೆನ್ನಾಗಿ ಅಡಿಗೆ ಮಾಡಾಕ್ತಿದ್ದಾಳು, ಮೂರ್ ದಿನ ಅಡಿಗೆ ಮನೆಗೆ ಬರಲ್ಲ ಅಂದಾಗ ನೀವ್ ಏನ್ ಕಷ್ಟಪಟ್ರಿ, ನಿಮಗೆ ಏನ್ ಅನಿಸ್ತು ಅವಾಗ ಅನ್ನೋದನ್ನ ಒಂದ್ 50 ಜನರು ಲಿಸ್ಟ್ ಮಾಡಿದೆ ಆ ಪುಸ್ತಕ ಮಾಡೋಣ ಅಂತ. 50 ಜನ ಹೆಣ್ಮಕ್ಳು, 5 ಜನ ಗಂಡ್ಮಕ್ಳು ಅಂತ. ನನ್ಗೆ ಗೊತ್ತೇ ಇಲ್ಲ 50-50 ಜನರು ಪುಸ್ತಕ ಬಂದ್ರೆ, ಆರ್ಟಿಕಲ್ ಬಂದ್ರೆ ಹೆಂಗ ಬುಕ್ ನ ಪ್ರಿಂಟ್ ಮಾಡ್ತಾರೆ ಅದು ಯಾವ್ದು ನನಗೆ ಅರಿವೇ ಇಲ್ಲ. ನನಗೇನ್ ತಲೆಯಲ್ಲಿತ್ತು, ಇದು ಯಾಕೆ ಇದು ಮುಕ್ತವಾಗಿದೆ, ಮೌನವಾಗಿದೆ, ಇದನ್ನ ಹೊರಗೆ ಚೆಲ್ಬೇಕು, ಇದನ್ನ ಓಪನ್ ಆಗಿ ಮಾತಾಡ್ಬೇಕು. ಅಪ್ಪ ಅಮ್ಮ ಗಂಡು ಹೆಣ್ಣು ಒಂದ್ ಮನೇಲಿ ಜೀವನ ಮಾಡ್ತಿದೀವಿ ಅಂದ್ರೆ, ಅಕ್ಕ ತಮ್ಮ ಒಂದ್ ಮನೇಲಿ ಜೀವನ ಮಾಡ್ತಿದೀವಿ ಅಂದ್ರೆ, ನಾವ್ ಯಾಕೆ ಇದನ್ನ ಮುಕ್ತವಾಗಿ ಮಾತಾಡಬಾರ್ದು ಅನ್ನೋದು ಒಂದೇ ಒಂದ್ ಕಾನ್ಸೆಪ್ಟ್ ಅಲ್ಲಿ ಮಾತಾಡ್ತಾ ಹೋದೆ. ನೀವ್ ನಂಬ್ತಿರೋ ಬಿಡ್ತಿರೋ, ಈ 50 ಜನ ಹೆಣ್ಮಕ್ಳು 50 ಜನ ಗಂಡ್ಮಕ್ಳಲ್ಲಿ ತುಂಬಾನೇ ಕಡಿಮೆ ಬರೆದಿರೋ ಗಂಡ್ಮಕ್ಳು. ಹೆಣ್ಮಕ್ಳು ಕೂಡ ಬರೆಯಕ್ ಶುರು ಮಾಡಿದಾಗ ಇದೇ ಮಾತೆ ಹೇಳ್ತಾ ಇದ್ರು, ನಾನು ಬರೆಯಕಂತ ಕೂತ್ಕೊಂಡೆ, ನಂಗೆ ನನ್ನ ಬಾಲ್ಯ ನೆನಪಾಗ್ಬಿಡ್ತು, ನನಗೆ ಬೇಜಾರಾಯ್ತು, ನನಗೆ ಏನ್ ನಾವು ಅಷ್ಟು ಪೆದ್ರಾಗಿದ್ವಾ, ನಾವು ಅಷ್ಟು ನೋವು ಅನುಭವಿಸಿದ್ವಾ. ಕೆಲವು ಆಚರಣೆಗಳು, ಎಲ್ಲ ಆಚರಣೆಗಳೆಲ್ಲ, ಕೆಲವು ಆಚರಣೆಗಳು ನನ್ನ ಲೈಫಿಗೆ ಇಷ್ಟು ಇಂಪ್ಯಾಕ್ಟ್ ಕೊಡ್ತಾ ಅಂತ ಮಾತಾಡ್ತಾ ಇದ್ರು. ಕೆಲವು ಗಂಡ್ಮಕ್ಳು ಬರೆಯ ಕೂತಿರೋರು 10 ಸಲ ಬರೆಯ ಕೂತಿರೋರು ವಾಪಸ್ ಬಂದಿದ್ದಾರೆ, ಇವತ್ತಿಗೂ ಅವರು ಆಕ್ಚುಲಿ ಆ ಬುಕ್ಕಲ್ಲಿ ಬರ್ದೇ ಇಲ್ಲ. ಆ ತರ ಪರಿಸ್ಥಿತಿಯಲ್ಲಿ ನನಗೆ ಶಾಕ್ ಆಯ್ತು. ನೀವು ಆ ಪುಸ್ತಕದಲ್ಲಿ ನೋಡಿರ್ಬೋದು, ತುಂಬಾ ಜನ ಬೇರೆ ಬೇರೆ ಅವ್ರದೇ ಆದಂತ ಫೀಲ್ಡ್ ಅಲ್ಲಿ ಮುಂದುವರೆದಿದ್ದಾರೆ, ಬಟ್ ಈ ವಿಷಯ ಅಂತ ಬಂದಾಗ ಮೌನವಾಗಿದ್ದಾರೆ. ಅವ್ರವ್ರದ ನೆಲೆಯಲ್ಲಿ ಮಾತಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ, ಆದ್ರೆ ಸಾಮಾಜಿಕ ನೆಲೆಯಲ್ಲಿ ಮಾತುಗಳನ್ನ ನಾವು ಮಾತಾಡದೇ ಇದ್ದಾಗ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಹೆಣ್ಮಕ್ಳ ಜೀವನದಲ್ಲಿ ಅನ್ನೋದಕ್ಕೆ ಆ ಪುಸ್ತಕನ ಸಂಪಾದನೆ ಮಾಡಿದೆ. ನೀವ್ ಹೇಳ್ದಂಗೆ ತುಂಬಾ ಚಾಲೆಂಜ್ ಬಂತು. ಈ ಮೊದ್ಲೇ ನನ್ ಏನು ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಗೊತ್ತು. ಈ ನೀನ್ ಯಾರಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡೋದು, ನಿನ್ಗೇನ್ ಗೊತ್ತಾ ಸಂಸ್ಕೃತಿ ಅಂದ್ರೆಗಿನ ಮುಟ್ಟಾದವ್ರನ್ನ ಹೊರಗಡೆ ಹೇಳ್ಬೇಕು, ನೀನ್ ಯಾರು ಅದನ್ ಬಗ್ಗೆ ಮಾತಾಡಕ್ಕೆ ಅಂತ ಕೇಳಿದ್ರು. ಆಮೇಲೆ ತುಂಬಾ ಜನ ಧಮಕಿ ಎಲ್ಲ ಮಾಡಿದ್ರು, ಪತ್ರಿಕೆನು ನನ್ ಬುಕ್ಕು ಏನು ಪ್ರಿಂಟ್ ಆಗ್ಲಿಲ್ಲ, ನಾನೇ ಕೊನೆಗ್ ಸ್ವಂತ ನಾನೇ ದುಡ್ಡು ಹಾಕ್ಬಿಟ್ಟು ಪ್ರಿಂಟ್ ಮಾಡ್ಕೊಂಡು. ಯಾಕಂದ್ರೆ ತುಂಬಾ ಜನರು ಕೇಳಿದಾಗ ಮುಟ್ಟ ಅದ್ ಯಾರು ಓದ್ತಾರ ಬಿಡಮ್ಮ, ಮುಟ್ಟ ಏ ಅದ ಹೆಣ್ಮಕ್ಳು ಸಂಬಂಧಪಟ್ಟದ್ ಬಿಡಮ್ಮ ಅಂತೇಳಿ ಈ ತರ ನನ್ಗೆ ಮಾತಾಡಿದಾಗ ತುಂಬಾ ನೋವಾಯ್ತು. ನನ್ಗೊಂದು ಹಠ ಆಯ್ತು, ಏನಾದ್ರೂ ಆಗ್ಲಿ ನಾನು ಸಾಲ ಮಾಡಿದ್ರು ಪರವಾಗಿಲ್ಲ, ಅದನ್ನ ಪ್ರಿಂಟ್ ತರಲೇಬೇಕು, ಆಮೇಲೆ ನನಗೆ ಬೆಂಬಲ ಮಾಡೋರು ಖಂಡಿತ ಇದ್ದೇ ಇರ್ತಾರೆ ಅಂತ ಧೈರ್ಯದಿಂದ ಅದನ್ನ ಪುಸ್ತಕ ತಗೊಂಡ್ ಬಂದೆ. ಅದನ್ನ ನಾನು ಇವಾಗ ನಿಮ್ ಕೈಲಿರೋದೆ ಅದು ಮುಟ್ಟು ಏನಿದಾರ ಒಳಗುಟ್ಟು ಅಂತ. ಆ ತುಂಬಾ ಜನ ಕ್ಯೂರಿಯಾಸಿಟಿ ಇರೋರಿಗೆ ಆ ಪುಸ್ತಕ ಓದ್ಬಿಟ್ರಿಗಿನ ಅವಾಗ ಗೊತ್ತಾಗುತ್ತೆ ಅವ್ರಿಗೆ, ಇದು ಸಹಜ ಪ್ರಕ್ರಿಯೆ, ನಮ್ಮ ನಂಬಿಕೆಗಳಿಂದ ಕೆಲವು ಆಚರಣೆಗಳು ಇಷ್ಟು ದೊಡ್ಡ ಪರಿಣಾಮ ಬೀರುತ್ತಾ ಅಂತ ಅನ್ನೋದನ್ನ ಒಂದು ಅನುಭವನ ಕಟ್ಕೊಡುತ್ತೆ ಅದು. ಒಳ್ಳೇದು, ತುಂಬಾ ವಿಷಯ ಹಂಚ್ಕೊಂಡಿದ್ದೀರಾ. ಇವಾಗ ನೀವು ಬರೆದಿದ್ದ ಪುಸ್ತಕಗಳನ್ನ ನಾನು ನೋಡಿದ್ದೀನಿ, ನೀವು ಇದ್ರ ಬಗ್ಗೆ ತುಂಬಾ ಫೀಲ್ಡ್ ವರ್ಕ್ ಮಾಡಿದ್ದೀರಾ ಅಂತ ನಾನು ಕೇಳಿದ್ದೀನಿ. ಫೀಲ್ಡ್ ವರ್ಕ್ ಮಾಡಕ್ ಹೋದಾಗ ನಿಮ್ಗೆ ಆಗಿದ್ದ ಅನುಭವಗಳು, ಅಲ್ಲಿ ನೀವು ಎದುರಿಸಿದ ಸವಾಲುಗಳು ಬಹಳಷ್ಟು ಇರ್ತವೆ, ಅದ್ರ ಬಗ್ಗೆನೂ ಸ್ವಲ್ಪ ವಿವರ ಬೇಕು. ಮತ್ತೆ ನೀವು ಈ ಪುಸ್ತಕ ಮಾಡ್ಲಿಕ್ಕೆ ನಿಮ್ಗೆ ಸಹಾಯ ಬಂದಿಲ್ಲ ಅಂದ್ರಿ, ಆದ್ರೂ ನೀವು ಯಶಸ್ವಿ ಆಗಿದ್ದೀರಾ, ಮತ್ತೆ ಇನ್ನೊಂದು ಮುದ್ರಣ ಆಯ್ತು ಅಂತ ಕೂಡ ಹೇಳ್ತಿದ್ದೀರಾ, ಅದಕ್ಕೆ ನಿಮ್ಗೊಂದು ಅಭಿನಂದನೆಗಳು ಕೂಡ. ಥ್ಯಾಂಕ್ ಯು. ಮತ್ತೆ ಇವಾಗ ಮುಂದೆನೂ ಈ ಇದರಲ್ಲೇ ನೀವು ಇದೇ ಕ್ಷೇತ್ರದಲ್ಲೇ ನೀವು ನಿಮ್ಮ ಕಾರ್ಯಗಳನ್ನ ಮುಂದುವರಿಸ್ತಿದ್ದೀರಾ ಅಂತ ಗೊತ್ತು, ಅದ್ರ ಬಗ್ಗೆನ ಸ್ವಲ್ಪ ಹೇಳಿ. ಆಮೇಲೆ ನೀವು ಈಗ ಕರ್ನಾಟಕದ ತುಂಬಾ ಭಾಗಗಳಲ್ಲಿ ಈ ತರ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸರ್ಕಾರ ಕೂಡ ಇದ್ರ ಬಗ್ಗೆ ಸುಮಾರು ಸಪ್ತಾಹಗಳನ್ನೆಲ್ಲ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಾ ಇದೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಮಾಡ್ತಾ ಇದಾವೆ. ಅವುಗಳ ಜೊತೆಗೆಲ್ಲ ನಿಮ್ಮ ಸಂಬಂಧಗಳು, ಒಡನಾಟಗಳು ಹೇಗಿದೆ, ಮತ್ತೆ ಇವಾಗ ನೀವು ಮಾಡ್ತಾ ಇರೋ ಈ ಫೀಲ್ಡ್ ವರ್ಕ್ ಬಗ್ಗೆ ನಿಮಗೆ ರೆಸ್ಪಾನ್ಸ್ ಹೇಗಿದೆ, ಯಾರು ನಿಮ್ಗೆ ತೊಂದರೆ ಕೊಡ್ತಿದಾರಾ, ಸವಾಲು ನೀಡ್ತಿದಾರಾ, ಅಥವಾ ನಿಮ್ ಜೊತೆಗೆ ಕೈ ಜೋಡಿಸೋರ್ ಜಾಸ್ತಿ ಇದಾರಾ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ. ಖಂಡಿತ, ಇದು ಆಕ್ಚುಲಿ ನಂಗೆ ಸವಾಲುಗಳೆಲ್ಲ ಇತ್ತು, ಫೀಲ್ಡ್ ಸವಾಲುಗಳು ಬೇರೆ, ಬಟ್ ನಿಜವಾಗ್ಲೂ ನನ್ಗೆ ಇವಾಗ ಈ ಕೆಲಸ ಮಾಡೋದಕ್ಕೆ ಖಂಡಿತ ಎಲ್ಲಾರ್ದು ಸಪೋರ್ಟ್ ಸಿಕ್ಕಿದೆ. ಆ ಪುಸ್ತಕ ಹೊರಗೆ ಬಂದ್ಮೇಲೆ ತುಂಬಾ ಜನರು ಸಪೋರ್ಟ್ ಸಿಕ್ತು, ತುಂಬಾ ಜನರು ಅದನ್ನ ಮಾತಾಡಿದ್ರು, ಪತ್ರಿಕೆಯಲ್ಲಿ ಬರೆದ್ರು, ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕಿರೋ ಕಾರಣಕ್ಕೆ ನಾನು ಹಾಕಿರೋ ದುಡ್ಡು ಸ್ವಲ್ಪ ಬರ್ಲಿ ಬಿಡ್ಲಿ, ಬಟ್ ಅದಕ್ಕೊಂದು ಅರ್ಥ ಬಂತು. ಸೊ ಅದಕ್ಕೆ ನಾನು ಖಂಡಿತ ಋಣಿಯಾಗಿರ್ತೀನಿ ಎಲ್ಲರಿಗೂ. ಅದನ್ನ ಸ್ಪಂದಿಸಿದ್ರಲ್ವಾ, ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ರಲ್ವಾ, ನನ್ನ ಶ್ರಮಕ್ಕೊಂದು ಅರ್ಥ ಬಂತಲ್ವಾ ಅಂತ ತುಂಬಾನೇ ನನಗೆ ಖುಷಿ ಆಯ್ತು. ಖಂಡಿತ ಸಪೋರ್ಟಿವ್ ಆಗಿ ಎಲ್ಲರೂ ಇದಾರೆ ನನ್ನ ಜೊತೆ. ಫೀಲ್ಡ್ ಅಲ್ಲಿ ಏನಂತಂದ್ರೆ, ಇವಾಗ ನಾನು ಕರ್ನಾಟಕದ ಬೇರೆ ಬೇರೆ ಸಮುದಾಯಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸುಖಿಭವ ಅನ್ನೋದು ಕೂಡ ಮುಟ್ಟಿನ ಬಗ್ಗೆನೇ ಕೆಲಸ ಮಾಡುತ್ತೆ, ಮಿಟು ಫೌಂಡೇಶನ್ ಅಂತಿದೆ ಅದು ಕೂಡ ಮುಟ್ಟಿನ ಬಗ್ಗೆನೇ ಕೆಲಸ ಮಾಡುತ್ತೆ. ಹೀಗೆ ಬೇರೆ ಬೇರೆ ವಿಷಯದ ಮೇಲೆ ಕೆಲಸ ಮಾಡ್ತಾ ಇದೆ. ನಾನು ಈಗ ಇತ್ತೀಚಿನ ದಿನಗಳಲ್ಲಿ ಫೋಕಸ್ ಆಗಿ ಮಾಡ್ತಿರೋದೇ ಮುಟ್ಟಿನ ಬಗ್ಗೆ. ಈಗ ಎಲ್ಲಾ ಕಡೆ ಫೀಲ್ಡ್ ಅಲ್ಲಿ ಹೋದಾಗ ನನ್ಗೆ ಹೆಣ್ಮಕ್ಳು ಅದು ನಾಲ್ಕು ಗೋಡೆ ಮಧ್ಯೆ ಇದ್ರೆ ಮಾತ್ರ ಅವರು ಓಪನ್ ಆಗಿ ಸ್ವಲ್ಪ ಮಾತಾಡ್ತಾರೆ, ಸ್ಟಾರ್ಟಿಂಗ್ ಮಾತಾಡಲ್ಲ. ಖಂಡಿತ ನಾನು ಅವರೊಳಗೆ ಒಬ್ಬಳಾದ್ರೆ ಮಾತ್ರ ನನ್ನ ಹತ್ರ ಅವರು ಹಂಚ್ಕೊಳಕ್ಕೆ ಶುರು ಮಾಡ್ತಾರೆ. ಮತ್ತೆ ಆಚರಣೆಗಳು ಸಂಬಂಧಪಟ್ಟಂಗೆ ಮಾತಾಡುವಾಗೂ ಅಷ್ಟೇ, ಯಾವುದೇ ರೀತಿ ಧರ್ಮಕ್ಕೆ, ಧಾರ್ಮಿಕತೆಗೆ, ಒಂದು ಜಾತಿಗೆ ಅದು ಅಡ್ಡಿ ಆತಂಕಗಳು ಇಲ್ದೇನೆ ನಾವು ಅದನ್ನ ಮಾತಾಡ್ತಾ ಇರೋದು. ನಾವು ಮುಖ್ಯವಾಗಿ ಮಾತಾಡ್ತಿರೋದು ಆರೋಗ್ಯ ಅಂತ. ಆರೋಗ್ಯ ಅಂತ ಬಂದಾಗ ಅದು ಕುಟುಂಬ ಆರೋಗ್ಯನೂ ಆಗುತ್ತೆ, ಅವಳ ವೈಯಕ್ತಿಕ ಆರೋಗ್ಯನೂ ಆಗುತ್ತೆ. ನಿಮ್ಗೆ ಗೊತ್ತಿರಂಗೆ, ಹೆಣ್ಣೊಬ್ಬಳು ಆರೋಗ್ಯವಾಗಿ ಚೆನ್ನಾಗಿದ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಆ ದೃಷ್ಟಿಕೋನದಲ್ಲಿ ನಾವು ಫೀಲ್ಡ್ ವರ್ಕ್ ಅಲ್ಲಿ ಮಾಡ್ತಾ ಇರೋದು. ಇನ್ನೂ ನನ್ನ ಅನುಭವದ ಪ್ರಕಾರ ಫೀಲ್ಡ್ಗೆ ಹೋದಾಗ ಇವತ್ತಿಗೂ ಅಂತ ಆಚರಣೆಗಳಿದಾವೆ. ಮನೆಯಿಂದ ಆಚೆ ಇಡ್ತಾರೆ, ಕೆಲವು ಕಡೆ ಊರಿಂದ ಆಚೆ ಇಡ್ತಾರೆ. ನೀವು ಮನೆಯಿಂದ ಆಚೆ ಇಟ್ಟಾಗ ಅವ್ರು ಊಟ ಕೊಟ್ಟ ಮೇಲೆ ಊಟ ಮಾಡ್ಬೇಕಾಗುತ್ತೆ. ನನಗೆ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಅವ್ರು ಯಾರಾದ್ರೂ ಒಬ್ರು ಇದ್ರೆ ಮಾತ್ರ ಏನಂತಾರೆ, ಡಿಪೆಂಡ್ ಆಗಿರ್ತೀನಿ. ಈ ಮುಟ್ಟಾದಾಗ ಮೂರು ದಿನ ಡಿಪೆಂಡ್ ಆಗಿರೋದು ಎಷ್ಟು ಸರಿ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಯಾಕಂದ್ರೆ ಫಿಸಿಕಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ನನಗೆ ಆಗುತ್ತೆಪ್ಪ ಕೆಲಸ ಮಾಡಕ್ಕೆ, ನನಗೆ ಆಗುತ್ತೆ ಓದಕ್ಕೆ, ನನಗೆ ಸ್ಕೂಲ್ಗೆ ಹೋಗಕ್ ಆಗುತ್ತೆ ಅಂದ್ರೂ ನಾನು ಒಂದು ನಂಬಿಕೆಗಳಿಂದ ನಾನು ಮನೆಗಿದ್ದಾಗ ಅದರಿಂದ ಆಗುವ ತೊಂದರೆಗಳು, ಅದರಿಂದ ಆಗುವಂತ ಎಷ್ಟೋ ವಿಷಯಗಳ ಅವಕಾಶ ವಂಚಿತರಾಗ್ಬಿಡ್ತೀವಿ. ಸೊ ಅದ್ರ ಬಗ್ಗೆ ನಾವು ತುಂಬಾ ಸಮುದಾಯಗಳಲ್ಲಿ ಚರ್ಚೆ ಮಾಡ್ತಾ ಇದೀವಿ. ಅದಕ್ಕಿಂತ ಬಹಳ ಮುಖ್ಯವಾಗಿ ಈ ಮುಟ್ಟು ಅಂತ ಬಂದಾಗ ನಮಗೆ ಸ್ವಚ್ಛತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೈಹಿಕ ಸ್ವಚ್ಛತೆ ಆಗಿರೋದು ಬಹಳ ಮುಖ್ಯ ಆಗಿರುತ್ತೆ. ಅದು ಶಾಲಾ ಮಕ್ಕಳಲ್ಲಿ ತುಂಬಾನೇ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಸರ್ಕಾರ ನೀವು ಹೇಳ್ದಂಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಸಿಗ್ಲಿ ಅಂತಾನೆ ಶುಚಿ ಅಂತ ಒಂದು ಪ್ಯಾಡನ್ನು ತಗೊಂಬಂದ್ರು. ಆದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಇದರಲ್ಲಿ ಏನ್ ನಮ್ಗೆ ಕಂಡು ಬರ್ತಾ ಇದೆ ಫೀಲ್ಡ್ ವರ್ಕ್ ಹೋದಾಗ ಅಂದ್ರೆ, ಶೌಚಾಲಯಗಳಲ್ಲಿ ಕೊರತೆ ಇದೆ, ನೀರಿನ ವ್ಯವಸ್ಥೆ ಕೊರತೆ ಇದೆ, ಆಮೇಲೆ ಅದರದ್ದು ಕ್ಲೀನಿಂಗ್ನೆಸ್ ಅಲ್ಲಿ ಕೊರತೆ ಇದೆ, ಮತ್ತೆ ಮಕ್ಕಳಿಗೆ ಅದ್ರ ಬಗ್ಗೆ ಇದೆಯಾ ಈ ತರ ಇದೆಯಾ ಅಂತ ತಿಳ್ಕೊಳ್ಳೋದ್ರಲ್ಲೇ ಕೊರತೆ ಇದೆ. ಸೊ ಈ ಅವೇರ್ನೆಸ್, ಜಾಗೃತಿ ಕಾರ್ಯಕ್ರಮ ಅನ್ನೋ ವಿಷಯದಲ್ಲಿ ನಾವು ತುಂಬಾ ಮುಖ್ಯವಾಗಿ ಕೆಲಸ ಮಾಡ್ಬೇಕಾಗುತ್ತೆ. ಆ ಫೀಲ್ಡ್ ಅಲ್ಲಿ ನಾವೀಗ ಕೆಲಸ ಮಾಡ್ತಾ ಇರೋದೇ ಅದು. ಹಾಗಾಗಿನೇ ಇನ್ನೊಂದು ಒಂದು ಪ್ರಯತ್ನ ಮಾಡ್ತಾ ಇದೀನಿ. ಏನಪ್ಪಾ ಅಂದ್ರೆ, ಈ ಯಾರೇ ಆಗ್ಲಿ ಅವ್ರ ದೇಹದಲ್ಲಾಗುವಂತ ಎಲ್ಲಾ ಬದಲಾವಣೆಗಳು, ಮಾನಸಿಕ ಬದಲಾವಣೆ, ದೈಹಿಕ ಬದಲಾವಣೆ, ಏನೇನ್ ಆಗುತ್ತೆ ಅನ್ನೋದನ್ನ ಪ್ರತಿಯೊಂದು ಅವಳಿಗೆ ಗೊತ್ತಿರಬೇಕು. ಅದು ಗೊತ್ತಾದ್ಮೇಲೆ ಅವಳಿಗೆ ನಾನ್ ಯಾಕೆ ನನ್ನ ದೇಹದಲ್ಲಿ ಬದಲಾವಣೆ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ಅವಳೇ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ತಯಾರಾಗ್ಬಿಡ್ತಾಳೆ. ಇಲ್ಲಾಂದ್ರೆ ಮತ್ತೆ ಡಿಪೆಂಡ್ ಆಗ್ತೀನಿ ನಾನು. ನಮ್ಮಅಮ್ಮನ್ ಕೇಳ್ಬೇಕು, ನಮ್ಮಅಮ್ಮ ಚೆನ್ನಾಗಿದೆ, ಕೆಲಸದಲ್ಲಿ ಬಿಸಿ ಇದ್ರೆ ಏನು ಗೊತ್ತಾಗಲ್ಲ ಹೋಗಿ, ದೊಡ್ಡಳಾದ್ಮೇಲೆ ಗೊತ್ತಾಗುತ್ತೆ, ದೊಡ್ಡನ ಆದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅವಾಗ ನಾವು ದೊಡ್ಡಳಾಗಷ್ಟೊತ್ತಿಗೆ ಈ ಪ್ರಶ್ನೆ ಇರೋದಿಲ್ಲ, ಮತ್ತೆ ಇನ್ನೊಂದು ಪ್ರಶ್ನೆ ಉಟ್ಕೊಂಡಿರುತ್ತೆ. ಈ ಗೊಂದಲಗಳ ನಡುವೆನೆ ನನ್ನ ಬಾಲ್ಯದಿಂದ ಯೌವನದವರೆಗೂ ತುಂಬಾ ಪ್ರಶ್ನೆ, ಸವಾಲು, ಗೊಂದಲ, ಈ ಮೂರು ವಿಷಯದಲ್ಲೇ ತಡ್ಕಾಡ್ಬಿಡ್ತೀನಿ. ಹಂಗಾಗಿ ಇದು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೀನಿ. ಇನ್ನೂ ಪೂರ್ಣ ಹಂತದಲ್ಲಿದೆ ಅದು, ಖಂಡಿತ ಪಬ್ಲಿಸಿಟಿ ಆಗೇ ಆಗುತ್ತೆ. ಅದು ಒಂದು ನನ್ನ ಸಣ್ಣ ಪ್ರಯತ್ನ. ಏನಪ್ಪಾ ಅಂದ್ರೆ, ಯಾರಿಗೂ ಈ ಪ್ರಶ್ನೆ ಇರಬಾರ್ದು, ಎಲ್ಲರೂ ಇದರಲ್ಲಿ ತೊಡಗಿಸ್ಕೊಂಡಿರ್ಬೇಕು ಅನ್ನೋದೇ. ಎಲ್ಲರೂ ಈ ಆರೋಗ್ಯದ ಬಗ್ಗೆ ಹೆಚ್ಚು ಮುಖ್ಯವಾಗಿ ಫೋಕಸ್ ಆಗಿರ್ಬೇಕು ಅನ್ನೋದೊಂದು. ಒಳ್ಳೇದು ಜ್ಯೋತಿ ಅವರೇ. ಇವಾಗ ಕೊನೆಯಲ್ಲಿ ಒಂದು ಪ್ರಶ್ನೆ ನಿಮ್ಗೆ. ಈಗ ನೀವು PhD ಮಾಡ್ತೀನಿ ಅಂತ ಹೇಳಿದ್ರಿ, PhD ನಿಮ್ದು ವಿಷಯಗಳು ಏನೋ, ಯಾವ್ದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನೊಂದು ಹೇಳಿ. ನಾನು ಹಂಪಿ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾ ಇದ್ದೀನಿ. ನಾನು ತಗೊಂಡಿರೋದು ಸಮುದಾಯ ಬಂದ್ಬಿಟ್ಟು ಬುಡಕಟ್ಟುಗಳು, ಬುಡಕಟ್ಟುಗಳಲ್ಲಿರುವ ಆಚರಣೆಗಳು ಮತ್ತು ವಿಧಿ ನಿಷೇಧಗಳ ಅಧ್ಯಯನ ಅಂತ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ದು ಮೂಲತಃ ನಾವು ಬುಡಕಟ್ಟುಗಳಲ್ಲಿ ಮುಟ್ಟನ್ನ ತುಂಬಾ ಏನಂತಾರೆ ಫಲವಂತಿಕೆಯ ಸಂಕೇತ ರೂಪದಲ್ಲಿ ಅದನ್ನ ನೋಡ್ತಾ ಇದ್ರು, ಈಗಲೂ ಕೆಲವು ಕಡೆ ನೋಡ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ನಂಬಿಕೆಗಳು ಆಚರಣೆಗಳು ಬಂದು ಅನ್ನೋ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಕ್ಕೆ ನಾನು ಈ ವಿಷಯನ ತಗೊಂಡು ಮಾಡ್ತಾ ಇದ್ದೀನಿ. ಇವಾಗ ಆ ಹಂತದಲ್ಲಿದ್ದೀನಿ ನಾನು, ಸಂಶೋಧನೆ ಮಾಡೋ ಹಂತದಲ್ಲಿದ್ದೀನಿ. ಲಾಸ್ಟ್ ಒಂದೇ ಒಂದ್ ಮಾತು ಏನಂದ್ರೆ, ಈ ಮುಟ್ಟಿಗೆ ಸಂಬಂಧಪಟ್ಟಂಗೆ ಹೆಣ್ಮಕ್ಳೇ ಮಾತಾಡೋಕೆ ಮುಜುಗರ ಪಡುವಂತ ಸಂದರ್ಭದಲ್ಲಿ ಶ್ರೀನಿವಾಸ್ ಕಾರ್ಕಳ ಸಾರ್ ಅಂತ ಇದಾರೆ ಒಬ್ರು, ಅವರು ಮುಟ್ಟಿನ ಬಗ್ಗೆ ಒಂದು ಹಾಡು ಬರೆದಿದ್ದಾರೆ, ತುಂಬಾ ಚೆನ್ನಾಗಿರುವಂತ ಹಾಡು ಬರೆದಿದ್ದಾರೆ. ಇದು ನೀವ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ, ಈ ಹಾಡಿನ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಂದ್ರೆ ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಈ ಬದಲಾವಣೆ ತರ ನಿಟ್ಟಿನಲ್ಲಿ. ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಸೇರಿ ಒಂದು ಬದಲಾವಣೆ ದೃಷ್ಟಿಕೋನವನ್ನ ತರಲಿಕ್ಕೆ ಮುಂದೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಅದು ನನಗೆ ತುಂಬಾ ಖುಷಿ ತರುವಂತ ವಿಷಯನೇ. ಧನ್ಯವಾದಗಳು, ಶುಭಾಶಯಗಳು. ನಿಮ್ಮೆಲ್ಲ ಮುಂದಿನ ಕಾರ್ಯಕ್ರಮಗಳಿಗೆ ಶುಭವಾಗಲಿ, ಹಾಗೂ ನಿಮ್ಮ ಈ ಹೆಣ್ಮಕ್ಳ ಬಗೆಗಿನ ನಿಮ್ಮ ಕಳಕಳಿ ಕಾಳಜಿಗೆ ನಾವೆಲ್ಲರೂ ಸಹಕಾರ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ, ನನಗೆ ಈ ಅವಕಾಶಕ್ಕೆ ಧನ್ಯವಾದಗಳು. ಇದುವರೆಗೆ ಮುಟ್ಟು ಏನಿದರ ಒಳಗುಟ್ಟು ಈ ವಿಷಯವಾಗಿ ಜ್ಯೋತಿ ಹಿತ್ನಾಳವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪದ್ಮಜಾ DN, ನಿರ್ಮಾಣ MA ಸುದರ್ಶನ, ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ, ನಾಳೆ ಸಂಜೆ 5:30 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಮತ್ತು ಆಲೂಗೆಡ್ಡೆ ಬೇಸಾಯದ ಅನುಭವಗಳು, ಈ ಕುರಿತು ತರೀಗೆರೆ ತಾಲೂಕು ಮಲ್ಲೇನಹಳ್ಳಿಯ ಶ್ರೀನಿವಾಸ್ ಹೆಚ್ಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಮಯ ಸರಿಯಾಗಿ 6:00. ಆಕಾಶವಾಣಿ ಭದ್ರಾವತಿ. Oh, oh, oh, oh, oh.